ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ದ್ವಿದಳ ಧಾನ್ಯಗಳಲ್ಲಿ ಕೀಟ ನಿವಾರಣೆ ಕುರಿತು ಡಾ ಓಂಕಾರಪ್ಪ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್. ನಮಸ್ಕಾರ ಡಾ ಓಂಕಾರಪ್ಪ ಅವರೇ. ನಮಸ್ಕಾರ. ನಮ್ಮ ರೈತರು ಇವತ್ತು ದ್ವಿದಳ ಧಾನ್ಯದ ಬೆಳೆಗಳನ್ನು ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಅದು ಈ ಮುಂಗಾರಿನಲ್ಲಾಗಬಹುದು ಅಥವಾ ಬೇಸಿಗೆಯಲ್ಲಾಗಬಹುದು. ಹೌದು. ಈ ಒಂದು ದ್ವಿದಳ ಧಾನ್ಯದ ಬೆಳೆಗಳಿಗೆ ಹಲವಾರು ಕೀಟಗಳು ಬಾರಿಸ್ತವೆ. ಅದರಲ್ಲಂತೂ ನಾವು ಈ ಕಾಯಿಕೊರಕ ಕೀಟದ ಹಾವಳಿ ಬಗ್ಗೆ ಪ್ರತಿ ವರ್ಷನೂ ಕೇಳ್ತಾ ಇರ್ತೀವಿ. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಇವತ್ತಾವು ಈ ದ್ವಿದಳ ಧಾನ್ಯದ ಬೆಳೆಗಳಿಗೆ ಬರುವಂಥ ಕೀಟಗಳು, ಅವುಗಳ ಒಂದು ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ದ್ವಿದಳ ಧಾನ್ಯದ ಬೆಳೆಗಳಿಗೆ ಬರುವಂಥ ಮುಖ್ಯವಾದ ಕೀಟಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ದ್ವಿದಳ ಧಾನ್ಯಗಳಿಗೆ ಪ್ರಮುಖವಾಗಿ ಬಾಧಿಸುವಂಥ ಕೀಟಗಳನ್ನು, ಆ ಕೀಟಗಳು ಸಸ್ಯದ ಯಾವ ಭಾಗವನ್ನು ಹಾನಿ ಮಾಡ್ತವೆ ಅದರ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡಿಕೊಂಡು ಐದು ರೀತಿ ನಾವು ವಿಂಗಡಿಸಿದ್ದೀವಿ. ಮೊದಲನೇದಾಗಿ ಕಾಯಿ ಕೊರಕ ಕೀಟಗಳು, ರಸ ಇರುವ ಕೀಟಗಳು, ಕಾಂಡ ಕೊರಕ ಕೀಟಗಳು, ಎಲೆ ತಿನ್ನುವ ಕೀಟಗಳು ಮತ್ತು ಹೂವನ್ನು ಹಾನಿ ಮಾಡುವಂಥ ಕೀಟಗಳು ಅಂತ ಐದು ವಿಭಾಗವಾಗಿ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಈಗ ಕಾಯಿ ಕೊರಕ ಹುಳುಗಳು ಅಂತ ತಾವು ಹೇಳಿದ್ರಿ. ಹೌದು. ಇವು ಸಾಕಷ್ಟು ಕುಖ್ಯಾತಿಯನ್ನು ಪಡೆದಿರುವಂಥ ಕೀಟ ಅಂತಲೇ ಹೇಳ್ಬೋದು. ಹೌದೌದು. ತಾವಿವತ್ತು ಈ ಒಂದು ಕೀಟದ ಒಂದು ಪರಿಚಯ ಮಾಡಿಕೊಡ್ತೀರ? ಕಾಯಿ ಕೊರಕ, ಅದರಲ್ಲೂ ಎಲಿಕವರ್ ಪಾರ್ಮಿಜನ್ ಅನ್ನೋದು ಪ್ರತಿಯೊಂದು ಅನೇಕ ವಿಧವಾದ ಬೆಳೆಗಳಲ್ಲಿ ಬಾಧಿಸುತ್ತೆ. ಹೀಗಾಗಿ ಬಿಟ್ಟು ಯಾವುದೇ ಬೆಳೆ ತೆಗೆದುಕೊಂಡ್ರು ನಾವು ಪ್ರಮುಖವಾಗಿ ಕಾಡುವಂತಹ ಕೀಟ ಇದು. ಇದು ದ್ವಿದಳ ಧಾನ್ಯಗಳಲ್ಲಿ ಪ್ರಮುಖವಾಗಿ ತೊಗರಿ, ಅವರೆ, ಕಡಲೆ ಬೆಳೆಗಳಲ್ಲಿ ಪ್ರಮುಖವಾಗಿ ಹೆಚ್ಚಾಗಿ ಕಂಡು ಬರುತ್ತದೆ. ಇದರ ಪತಂಗಗಳು ಮಧ್ಯಮ ಗಾತ್ರ ಇದ್ದು ಮೇಲಿನ ರೆಕ್ಕೆಗಳು ಮಾಸಲ ಬಣ್ಣದಿಂದ ಕೂಡಿರ್ತವೆ. ಮಧ್ಯದಲ್ಲಿ ಕಪ್ಪು ಚುಕ್ಕೆಗಳಿರ್ತವೆ. ಅಂಚುಗಳು ಕಪ್ಪು ಛಾಯೆಯಿಂದ ಕೂಡಿರ್ತವೆ. ಕೆಳ ರೆಕ್ಕೆಗಳು ಮಾಸಲು ಬಿಡುಪು ಬಣ್ಣವಿರ್ತದೆ. ಸಾಮಾನ್ಯವಾಗಿ ಹೆಣ್ಣು ಪತಂಗವು ಗಂಡು ಪತಂಗ ಸ್ವಲ್ಪ ದಪ್ಪವಾಗಿರುತ್ತೆ. ಹೆಣ್ಣು ಪತಂಗವು 5 ರಿಂದ 15 ದಿನಗಳವರೆಗೆ ಬದುಕಿದ್ದು ಸುಮಾರು 500 ರಿಂದ 1500 ಮೊಟ್ಟೆ ಇರುತ್ತೆ. ಓಹೋಹೋ. ಹೆಣ್ಣು ಪತಂಗವು ರಾತ್ರಿ ಹೊತ್ತಿನಲ್ಲಿ ಹಾರಾಡಿ ಮೊಗ್ಗು, ಹೂವು ಮತ್ತು ಎಳೆಕಾಯಿಗಳ ಮೇಲೆ ಮೊಟ್ಟೆಯನ್ನು ಒಂದೊಂದಾಗಿ ಇಡ್ತದೆ. ಈ ಮೊಟ್ಟೆಗಳು ಗುಂಡಾಗಿದ್ದು ಗಸಗಸೆ ಕಲ್ಲಿನಂತೆ ಕಾಣ್ತವೆ. ಹಳದಿ ಮಿಶ್ರಿತ ಬಣ್ಣದ ಒಂದಿರ್ತವೆ. ಮೊಟ್ಟೆಗಳು ಮರಿಹುಳುಗಳಾಗಲು ಸುಮಾರು 2 ರಿಂದ 5 ದಿನ ಬೇಕಾಗುತ್ತೆ. ಮರಿಹುಳುಗಳು ಒಂದೇ ರೀತಿ ಇರೋದಿಲ್ಲ. ಪ್ರೌಢ ಕೀಟಗಳು ಒಂದೇ ರೀತಿ ಇರುತ್ತೆ. ಮರಿಹುಳುಗಳು ಮರಿಹುಳು ಬೇರೆ ಬೇರೆ. ಇದು ಯಾಕೆ ಬೇರೆ ಬೇರೆ ಇರುತ್ತೆ ಅಂದ್ರೆ ಅವು ತಿನ್ನುವ ಸಸ್ಯ ಬೆಳೆ ಅಥವಾ ಸಸ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಮಾನ್ಯವಾಗಿ ತಿಳಿ ಹಸಿರು, ಹಸಿರು, ತಿಳಿ ಹಳದಿ, ಕಂದು ಮತ್ತು ತಿಳಿ ಕಪ್ಪು ಚಾಯಿಯಿಂದ ಕೂಡಿದ್ದು ಮೈ ಮೇಲೆ ಸಣ್ಣ ಕಪ್ಪು ಪಟ್ಟಿಗಳಿರ್ತವೆ. ಸಣ್ಣ ಮರಿಗಳು ಎಲೆಯ ಭಾಗವನ್ನು ಕೆರೆ ತಿಂತವೆ. ನಂತರ ಮೊಗ್ಗು, ಹೂವು ಮತ್ತು ಕಾಯಿಗಳನ್ನು ಕೊರೆದು ತಿನ್ನುತ್ತವೆ. ಇದರಲ್ಲಿ ವಿಶಿಷ್ಟವಾದ್ದು ಅಂದ್ರೆ ಈ ದೊಡ್ಡದಾದ ಮರಿಹುಳುಗಳು ಕಾಯಿಗಳನ್ನು ಗುಂಡಾದ ರಂಧ್ರವನ್ನು ಕೊರೆದು ತಮ್ಮ ತಲೆ ಅರ್ಧ ಭಾಗವನ್ನು ಒಳಗೆ ಸೇರಿಸಿ ಬಲಿತ ಬೀಜಗಳನ್ನು ತಿನ್ನುತ್ತವೆ. ಇದೊಂದು ವಿಶಿಷ್ಟವಾದ ಲಕ್ಷಣ. ಅಂದ್ರೆ ಈ ಒಂದು ಕಾಯಿ ಕೊರಕ ಕೀಟ ವಿಶೇಷವಾಗಿ ಹೆಲಿಕೋರ್ಪ ಆರ್ಮಿಜರ ಅಂದ್ರೆ ಈ ಒಂದು ಲಕ್ಷಣದಿಂದ ನಾವು ಕಂಡಿಡಿಬಹುದು. ತಲೆಯನ್ನ ಒಳಗಡೆ ತೋರಿಸಿ ಬೀಜವನ್ನು ತಿಂತಾರೆ. ದೇಹದ ಭಾಗ ಹೊರಗಡೆ ಇರುತ್ತೆ. ಸಾಮಾನ್ಯವಾಗಿ ಇದು ಬೆಳವಣಿಗೆಯಲ್ಲಿ 6 ಹಂತಗಳನ್ನು ಕಾಣಬಹುದು. ಈ ಹಂತಗಳನ್ನು ಮುಗಿಸ್ಲಿಕ್ಕೆ ಸುಮಾರು 15-25 ದಿನ ಬೇಕಾಗುತ್ತೆ. ಈ ಹಂತಗಳ ಮುಗಿದ ನಂತರ ಹುಳು ನೆಲಕ್ಕೆ ಬಿದ್ದುಬಿಟ್ಟು ಮಣ್ಣಿನಲ್ಲಿ ಕೋಶಾವಸ್ಥೆ ತಲುಪುತ್ತೆ. ಕೋಶಾವಸ್ಥೆಯನ್ನು ಹೊಂದಿ ಮುಂದಿನ ಒಂದು ಹಂತಕ್ಕೆ ಸಿದ್ಧವಾಗುತ್ತೆ. ಕೋಶವು ಕಂದು ಬಣ್ಣದಿಂದ ಕೂಡಿದ್ದು ಸುಮಾರು 6-30 ದಿನಗಳ ಕಾಲ ಕೋಶಾವಸ್ಥೆಯಲ್ಲಿರುತ್ತದೆ. ಆದರೆ ಇದರಲ್ಲಿ ವಿಶಿಷ್ಟತೆ ಇದೆ. ವಾತಾವರಣ ಅನುಕೂಲವಾಗಿದ್ದಲ್ಲಿ 30 ದಿನಗಳಲ್ಲಿ ಕೋಶಾವಸ್ಥೆಯಿಂದ ಹೊರಬರುತ್ತೆ. ವಾತಾವರಣ ಅನುಕೂಲವಾಗಿದ್ದೇ ಇದ್ದರೆ ಇನ್ನು ಅನೇಕ ದಿನಗಳು ಕೋಶಾವಸ್ಥೆಯ ಸ್ಥಿತಿ ಮುಂದುವರಿಯುತ್ತೆ. ಅದು ಪರಿಸರದ ಅನುಕೂಲಕ್ಕೆ ವಾತಾವರಣ ತಕ್ಕಂತೆ ತನ್ನ ಕೋಶಾವಸ್ಥೆನೆ ಅವಧಿಯನ್ನ ಮುಂದುವರಿಸಿಕೊಳ್ಳುವ ಶಕ್ತಿ ಅದಕ್ಕೆ. ಅಷ್ಟೊಂದು ಮಾರ್ಪಾಟಿನ ಒಂದು ಶಕ್ತಿ ಇದಕ್ಕೆ ಈ ಹುಳಕ್ಕೆ ಇದೆ. ಈ ಒಂದು ಹೆಲಿಕೋರ್ಪ ಆರ್ಮಿಜರ ಈ ಕಾಯಿಕೊರಕ ಹುಳು ಇದೆಯಲ್ಲ, ಇದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತೀರಾ? ಕಾಯಿ ಕೊರಕ ಹುಳುವನ್ನ ನಿರ್ವಹಣೆ ಮಾಡಲಿಕ್ಕೆ ಹಲವಾರು ಕ್ರಮಗಳಿವೆ. ಮೊದಲನೇದಾಗಿ ಬೇಸಾಯ ಪದ್ಧತಿಗಳು, ಅದರಲ್ಲಿ ಮಾಗಿ ಉಣಿವೆ. ಹೌದು. ಬೇಸಿಗೆ ಕಾಲದಲ್ಲಿ ಪ್ರಥಮ ಪ್ರಪ್ರಥಮ ಮಳೆ ಬಂದಾಗ ಆಳವಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಿನಲ್ಲಿರತಕ್ಕಂತ ಕೋಶಗಳು ಹೊರ ಬಂದು ಸೂರ್ಯನ ಪ್ರಕರಣಗಳ ಶಾಖಕ್ಕೆ ತಗುಲಿ ನಿಷ್ಕ್ರಿಯವಾಗ್ತವೆ. ಸೊ ಇದು ಒಂದು ಪ್ರಮುಖವಾದ ಪ್ರಾಕೃತಿಕವಾಗಿ ನಾವು ನಿಯಂತ್ರಣ ಮಾಡುತ್ತೆ. ನಂತರ ಸ್ವಾಭಾವಿಕವಾಗಿ ಅನೇಕ ಕಾಗೆಗಳು ಇತರ ಪಕ್ಷಿಗಳು ನಾವು ಉಳುಮೆ ಮಾಡುವ ವೇಳೆಯಲ್ಲಿ ನೇಗಿಲು ಹಿಂಭಾಗದಲ್ಲಿ ಬಂದ್ಬಿಟ್ಟು ಕೋಶಗಳನ್ನ ಆರಿಸ್ಕೊಂಡು ತಿಂತಾವೆ. ಇದೊಂದು ಪ್ರಕೃತಿ ದತ್ತವಾಗಿ ಹುಳುಗಳನ್ನ ನಿಯಂತ್ರಣ ಮಾಡ ಉಳುಮೆ ಮಾಡ್ತಾ ಇದ್ರೆ ಮೇಲ್ಗಡೆ ಪಕ್ಕದಲ್ಲಿ ಹಾರಾಡ್ತಾ ಇತ್ತು ಪಕ್ಕಿಗಳು, ಹಾರಾಡ್ಕೊಂಡು ಈ ಕೋಶಗಳನ್ನ ಆರಿಸ್ಕೊಂಡು ತಿಂತಾವೆ. ಇನ್ನು ರಸಗೊಬ್ಬರ ಬಳಕೆ, ಸಾಮಾನ್ಯವಾಗಿ ರಸಗೊಬ್ಬರಗಳನ್ನು ಶಿಫಾರಸು ಮಾಡಿದಷ್ಟು ಬಳಸಬೇಕು. ಹೆಚ್ಚಾಗಿ ಕೆಲವರು ಸಾರಜನಕವನ್ನು ರೈತರು ಬಳಸಿದಾಗ ಅಂತ ಗಿಡಗಳಲ್ಲಿ ಈ ಹುಳುಗಳ ಹಾವಳಿ ಹೆಚ್ಚಾಗುತ್ತೆ. ಅಂದ್ರೆ ರಸದ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ ಆವಾಗ ಹುಳುಗಳ ಹಾವಳಿ ಹೆಚ್ಚಾಗುತ್ತೆ. ಮತ್ತೊಂದು ಇನ್ನು ವಿಧಾನ ಅಂದ್ರೆ ಬೇಗನೆ ಕಟಾವಿಗೆ ಬರುವಂತ ತಳಿಗಳು ಅಥವಾ ಬಿಡಿ ಬಿಡಿಯಾಗಿ ಹೂವು ಕಾಯಿ ಬಿಡುವಂತ ತಳಿಗಳನ್ನ ಬೆಳಿಬೇಕು. ಇದರಿಂದ ಹುಳುಗಳ ಹಾವಳಿ ಹೆಚ್ಚಾಗಿ ಅಭಿವೃದ್ಧಿ ಆಗೋದಕ್ಕೆ ತಡೆ ಒಡ್ಡಂಗೆ ಆಗುತ್ತೆ. ಆ ರೀತಿ ನಾವು ಸ್ವಲ್ಪ ನಿಯಂತ್ರಣ ಮಾಡಬಹುದು. ಅಂದ್ರೆ ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ. ಕೆಲವು ಪ್ರದೇಶದಲ್ಲಿ ಪ್ರತಿ ವರ್ಷ ಬರುತ್ತೆ ಇದು. ಅಂತ ಪ್ರದೇಶಗಳಲ್ಲಿ ನಾವು ಮುಂದಿನ ಬೆಳೆಯನ್ನ ಬೆಳೆ ಪರಿವರ್ತನೆ ಮೂಲಕ ಅಂದ್ರೆ ಆಸರೆ ಆಗದೆ ಇರ್ತಕ್ಕಂಥ ಬೆಳೆಯನ್ನ ಬೆಳೆಯುವ ಮೂಲಕ ನಾವು ಈ ಹುಳುವನ್ನು ಹತೋಟಿಗೆ ತರಬಹುದು. ಇನ್ನು ಎರಡನೇದು ಯಾಂತ್ರಿಕ ಕ್ರಮಗಳು. ರಾತ್ರಿ ವೇಳೆ ದೀಪದ ಬೆಳಕಿನಿಂದ ನಾವು ಪತಂಗಗಳನ್ನ ಆಕರ್ಷಿಸಿ ಕೊಲ್ಲಬಹುದು. ಹೌದು. ನಂತರ ಈಗಾಗಲೇ ನಮಗೆ ತಿಳಿದಿರುವಂತೆ ಪಕ್ಷಿಗಳು ಈ ಹುಳುಗಳನ್ನ ಉಳುಮೆಯಿಂದ ಕಟಾವಿನವರೆಗೂ ಕೂಡ ಹುಡುಕಿ ಹುಡುಕಿ ತಿಂತಾ ಇರ್ತಾರೆ. ಹೌದು, ಇದು ನಮಗೆ ಗೊತ್ತಿರೋ ವಿಷಯ. ಆದ್ರಿಂದ ಬೆಳೆ ಬೆಳೆದು ಹೂವು ಕಾಯಿ ಆಗಿರುವಂತ ಸಮಯದಲ್ಲಿ ನಾವು ಈ ಪಕ್ಷಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಕವಲು ಕಡ್ಡಿಗಳನ್ನು ಇಡಬೇಕು. ಸೊ ಸುಮಾರು ಬೆಳೆಯಿಂದ 2-3 ಅಡಿ ಎತ್ತರ ಬರುವಂತೆ ಎಕರೆಗೆ 20-30 ಕಡ್ಡಿಗಳನ್ನ ನಾವು ಇಟ್ಟರೆ ಆ ಕಡ್ಡಿಗಳು ಈ ಪಕ್ಷಿಗಳಿಗೆ ಕೂರ್ಲಿಕ್ಕೆ ಆಸರಿಯಾಗಿ ಹೆಚ್ಚು ಹುಳುಗಳನ್ನು ಆರಿಸಿಕೊಂಡು ತಿನ್ಲಿಕ್ಕೆ ನಾವು ಸಹಾಯ ಮಾಡಿದಂಗಾಗುತ್ತೆ. ಇದ್ರ ಜೊತೆಗೆ ಚಿಕ್ಕ ಮಡಿಕೆಯಲ್ಲಿ ನೀರು ಹಾಕಿ ನೇತು ಬಿಡೋದ್ರಿಂದ ಹೆಚ್ಚು ಪಕ್ಷಿಗಳನ್ನ ಆಕರ್ಷಿಸಬಹುದು. ಅಂದ್ರೆ ಅಲ್ಲಿ ನೀರು ಕುಡಿಯೋದಕ್ಕೆ ಪಕ್ಷಿಗಳು ಬರ್ತವೆ, ಪಕ್ಷಿಗಳು ಇಷ್ಟಪಡ್ತವೆ. ಆ ರೀತಿಯಾಗಿ ನಾವು ಹೆಚ್ಚು ಪಕ್ಷಿಗಳಲ್ಲಿ ಆಕರ್ಷಣೆ ಕೀಟಗಳನ್ನು ನೋಡ್ಬಿಟ್ಟು ಆರಿಸಿಕೊಂಡು ತಿಂತವೆ. ಲಿಂಗಾಕರ್ಷಕ ಬಲೆಗಳು, ಇದನ್ನ ನಮ್ಮ ಮೋಹಕ ಬಲೆಗಳು ಎಂದು ಕರಿತೀವಿ. ಹೌದು. ಸಾಮಾನ್ಯವಾಗಿ ಗಂಡು ಪತಂಗಗಳನ್ನು ಆಕರ್ಷಿಸಲು ಹೆಣ್ಣು ಪತಂಗಗಳು ಉತ್ಪತ್ತಿ ಮಾಡುವಂತಹ ರಾಸಾಯನಿಕವೇ ಈ ಲಿಂಗಾಕರ್ಷಕ ಬಲೆಯಲ್ಲಿ ಉಪಯೋಗಿಸತಕ್ಕಂಥ ಒಂದು ಕೃತಕವಾಗಿ ತಯಾರು ಮಾಡಿದ ರಾಸಾಯನಿಕ. ಇದನ್ನ ನಾವು ರಬ್ಬರ್ ತುಂಡುಗಳಲ್ಲಿ ಶೇಖರಣೆ ಮಾಡಿದ್ದೆ. ಸೊ ಇವುಗಳನ್ನ ಸುಮಾರು ಬೆಳೆ ಹೊಲದಲ್ಲಿ 5-8 ಅಡಿ ಎತ್ತರದ ಕೋಲುಗಳಿಗೆ ಕಟ್ಟಿಬಿಟ್ಟು ನಿಲ್ಲಿಸಿದ್ರೆ ಅದು ಎಕರೆಗೆ ಸುಮಾರು 5 ಬಲೆಗಳು ಬೇಕಾಗ್ತವೆ. ಇಡಬೇಕು. ಒಂದು ಬಲೆಯಿಂದ ಇನ್ನೊಂದು ಬಲೆಗೆ 30 ಮೀಟರ್ ಒಂದು ಅಂತರ ನಾವು ಕಾಪಾಡ್ಕೋಬೇಕು. ಮೋಹಕ ವಸ್ತುವನ್ನು 3 ವಾರಕ್ಕೊಮ್ಮೆ ಬದಲಾಯಿಸಬೇಕು. ಏಕೆ ಅಂದ್ರೆ ಅದನ್ನೇ ನಾವು ಉಳಿಸಿಕೊಂಡ್ರೆ ಅದರಲ್ಲಿರ್ತಕ್ಕಂತ ರಾಸಾಯನಿಕ ವಸ್ತು ಕರಗಿ ಆಕರ್ಷಣಾ ಸಾಮರ್ಥ್ಯ ಕಡಿಮೆಯಾಗುತ್ತೆ. ಆದ್ರಿಂದ 3 ವಾರಕ್ಕೊಮ್ಮೆ ನಾವು ಬದಲಾಯಿಸ್ತಾ ಇರಬೇಕು. ಆಮೇಲೆ ಪತಂಗಗಳನ್ನ ಪ್ರತಿನಿತ್ಯ ಬೆಳಿಗ್ಗೆ ಬಲೆಗಳನ್ನ ಪರೀಕ್ಷೆ ಮಾಡಬೇಕು. ಎಷ್ಟು ಪತಂಗಗಳು ಇದರಲ್ಲಿ ಆಕರ್ಷಣೆ ಬಿದ್ದಿರ್ತವೆ. ಸೊ ಪತಂಗಗಳೇನಾದ್ರೂ ಒಂದು ರಾತ್ರಿಗೆ ಒಂದು ಬಲೆಗೆ 5ಕ್ಕಿಂತ ಹೆಚ್ಚು ಪತಂಗಗಳು ಬಿದ್ದಿದ್ದರೆ ಇದು ಕೀಟದ ತೀವ್ರತೆಯನ್ನು ತೋರಿಸುತ್ತೆ. ನಾವು ಆಗ ನಿರ್ವಹಣಾ ಕ್ರಮಕ್ಕೆ ಸಜ್ಜಾಗಬೇಕಾಗತ್ತೆ. ಇದು ಒಂದು ಕ್ರಮ. ಇನ್ನು ಸಾಮಾನ್ಯವಾಗಿ ಮರಿಗಳು ದೊಡ್ಡವಾಗಿರ್ತವೆ. ದೊಡ್ಡವಾಗಿದ್ದಾಗ ನಾವು ಕೈಯಿಂದಲೇ ಆರಿಸಿ ನಾವು ಅವನ್ನ ನಾಶ ಮಾಡೋದು ಒಂದು ಸೂಕ್ತವಾದ ವಿಧಾನ. ಸೂಕ್ತವಾಗಿ ಅಂದ್ರೆ ನಾವು ಕಣ್ಣಿಗೆ ಕಾಣುವಾಗ ಕೈಯಿಂದಲೇ ಆರಿಸಿ ನಾಶ ಮಾಡಬಹುದು. ಅದು ನಂಜಾಣುಗಳಿಗಾಗಿ ಅಥವಾ ಕೀಟನಾಶಕಗಳಿಗೆ ದೊಡ್ಡ ಹುಳುಗಳು ಅಷ್ಟು ಬೇಗ ಬಲಿಯಾಗೋದಿಲ್ಲ, ಬಗ್ಗೋದಿಲ್ಲ. ಅಂತ ಟೈಮ್ ನಾವು ಕೈಯಿಂದ ಆರಿಸಿ ಅವನ್ನ ನಾಶ ಮಾಡೋದು ಒಳ್ಳೆ ವಿಧಾನ. ಅದು ಒಂದು ಮುಖ್ಯವಾದಂತಹ ಯಾಂತ್ರಿಕ ಕ್ರಮ. ಮೂರನೇದಾಗಿ ಜೈವಿಕ ಕ್ರಮಗಳು. ಹೌದೌದು. ಜೈವಿಕ ಕ್ರಮದಲ್ಲಿ ಸಾಮಾನ್ಯವಾಗಿ ವೈರಸ್ ನಂಜಾಣುವನ್ನು ಉಪಯೋಗಿಸ್ತೀವಿ. ವೈರಸ್ ನಂಜಾಣು HA NPV ಅಂತ ಕರಿತೀವಿ. ಇದು ವೈರಸ್ ನಂಜಾಣು ಸೂಕ್ಷ್ಮಾಣು ಜೀವಿ, ಬರಿಗೆ ಕಣ್ಣಿಗೆ ಕಾಣುವುದಿಲ್ಲ. ಇದು ಎಲೆ ಅಥವಾ ಕಾಯಿಯ ಮೇಲೆ ಇದ್ದಾಗ ಅದನ್ನ ಕೀಟವು ಬಾಯಿ ಮೂಲಕ ಸೇವಿಸಿದಾಗ ಬಾಯಿಯ ಮೂಲಕ ಜಠರ ಸೇರಿ ಹೊಟ್ಟೆಯ ಪದರಿನ ಮೂಲಕ ರಕ್ತ ಮತ್ತು ಕೊಬ್ಬಿನ ಜೀವಕೋಶಕ್ಕೆ ಹಾನಿ ಮಾಡುತ್ತದೆ. ಸೊ ಆಗ ಹುಳು ರೋಗ ಪೀಡಿತವಾಗುತ್ತೆ. ರೋಗ ಪೀಡಿತ ಅಥವಾ ಸೋಂಕಿತ ಹುಳುಗಳು ಕೆನೆ ಬಣ್ಣಕ್ಕೆ ತಿರುಗಿ ದೇಹವು ಮೆತ್ತಗಾಗುತ್ತದೆ, ಆಹಾರವನ್ನು ತಿನ್ನುವುದನ್ನು ಬಿಡುತ್ತವೆ. ಸಾಯುವುದಕ್ಕೆ ಮುಂಚೆ ಗಿಡದ ಮೇಲ್ಭಾಗಕ್ಕೆ ಬಂದು ತಲೆ ಕೆಳಗಾಗಿ ಜೋತು ಬಿದ್ದು ಸಾಯ್ತವೆ. ಇದೊಂದು ವಿಶಿಷ್ಟವಾದ ಲಕ್ಷಣ. ಹುಳುಗಳು ಬೆಳೆದಂತೆ ರೋಗದ ಸೋಂಕಿನ ತೀವ್ರತೆ ಕಡಿಮೆಯಾಗುತ್ತದೆ. ಆದ್ರಿಂದ ನಾವು ಯಾವಾಗಲೂ ಈ ಸೂಕ್ಷ್ಮಾಣು ನಂಜಾಣುಗಳನ್ನು ಉಪಯೋಗಿಸುವಾಗ ಹುಳುಗಳು ಮೊದಲಿನ 2ನೇ ಹಂತಗಳಲ್ಲಿದ್ದಾಗ ಹೆಚ್ಚಾಗಿ ನಾವು ಉಪಯೋಗಿಸಬೇಕು. ಹುಳುಗಳು ಇನ್ನು ಎಳೆದಾಗಿದ್ದಾಗಲೇ ಬಳಸಬೇಕು. ಪ್ರತಿ ಎಕರೆಗೆ 200 ಮರಿಗಳು ಸಮಾನದಷ್ಟು ಪ್ರಮಾಣದಲ್ಲಿ ನಾವು ಉಪಯೋಗಿಸಬೇಕು. ಇದನ್ನ ಹೆಚ್ಚು ಪರಿಣಾಮಕಾರಿ ಉಪಯೋಗಿಸಲು 0.1% ಬೋರಿಕ್ ಪುಡಿಯನ್ನು ಮತ್ತು 0.5% ಬೆಲ್ಲವನ್ನು ಸೇರಿಸಿ ನಾವು ಸಂಜೆ ವೇಳೆ ಸಿಂಪಡಿಸಿದರೆ ಹೆಚ್ಚಿನ ಪರಿಣಾಮಕಾರಿಯನ್ನ ನಾವು ಕಾಣಬಹುದು. ಬೆಲ್ಲವನ್ನು ಬೆರೆಸೋದ್ರಿಂದ ಕೀಟವು ಹೆಚ್ಚು ಆಕರ್ಷಿತವಾಗಿ ಹೆಚ್ಚು ಎಲೆಯನ್ನು ತಿನ್ನೋದ್ರಿಂದ ಹೆಚ್ಚು ನಂಜಾನುಗಳು ಕೀಟದ ದೇಹದೊಳಗೆ ಸೇರ್ಕೊಳ್ತವೆ. ಇದು ಒಂದು ಮುಖ್ಯವಾದಂತ ಅಂಶ ಬೆಲ್ಲವನ್ನ ಬೆರೆಸೋದು. ಹೌದು. ಮತ್ತೆ ಈ ರೈತರನ್ನೇ ಈ ನಂಜಾನುಗಳನ್ನ ಮರು ಬಳಕೆ ಮಾಡಬಹುದೇ, ಆ ಒಂದು ವಿಧಾನಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು. ಹೊಲದಲ್ಲಿ ನಾವು NPV ಸೋಂಕು ತಗುಲಿದ ಹುಳುಗಳು ನಮ್ಗೆ ಈಗಾಗಲೇ ಗೊತ್ತಿರ ಹಾಗೆ ಗಿಡದ ಮೇಲುಭಾಗಕ್ಕೆ ಬಂದು ತಲೆ ಕೆಳಗಾಗಿ ಜೋತು ಬಿದ್ದು ಸತ್ತಿರ್ತವೆ, ಸ್ವಲ್ಪ ಕಪ್ಪಾಗ್ತವೆ, ಕಪ್ಪಾಗ್ತವೆ. ಅಂತ ಹುಳುಗಳನ್ನ ನಾವು ಸಂಗ್ರಹಿಸಿ ಅರೆದು ಅದು ಕಷಾಯ ರೂಪದಲ್ಲಿ ಮಾಡಿಕೊಂಡು ಅದನ್ನ ತೆಳುವಾದ ಬಿಳಿ ಬಟ್ಟೆಯಲ್ಲಿ ಸೋಸಿಬಿಟ್ಟು ಅದನ್ನ ಕಷಾಯವನ್ನ ಮರುಬಳಕೆ ಮಾಡಬಹುದು. ಮಣ್ಣಿನ ಮಡಿಕೆಯಲ್ಲಿ ಸುಮಾರು 1-2 ತಿಂಗಳವರೆಗೆ ನಾವು ಶೇಖರಣೆ ಮಾಡಿ ಇಟ್ಕೋಬಹುದು ಈ ರಸವನ್ನ. ರೆಫ್ರಿಜರೇಟರ್ ಇದ್ದಲ್ಲಿ ಅದನ್ನು 1 ವರ್ಷದವರೆಗೂ ನಾವು ಶೇಖರಣೆ ಮಾಡಬಹುದು. ಈ ರೀತಿ ರೈತರು ಮರುಬಳಕೆ ಮಾಡಿ ತಮ್ಮ ಒಂದು ಕೀಟನಾಶಕ ಆಗಲಿ ಅಥವಾ ನಂಜಾನುವಿಗೆ ಖರ್ಚು ವೆಚ್ಚವನ್ನು ಕಡಿಮೆ ಮಾಡ್ಕೋಬಹುದು. ಇದು ಒಂದು ಬಹಳ ಮುಖ್ಯವಾದ ಅಂಶ, ನಮ್ಮ ರೈತರ ಒಂದು ಖರ್ಚಿಲ್ಲದ ತಾಂತ್ರಿಕ ಕ್ರಮ ಅಂತ ಹೇಳಿ ತಾಂತ್ರಿಕ ಕ್ರಮ. ನಾಲ್ಕನೇದಾಗಿ ಸಸ್ಯಜನ್ಯ ಕೀಟನಾಶಕಗಳ ಕ್ರಮಗಳು. ಸೊ ಸಸ್ಯಜನ್ಯ ಕೀಟಗಳು ನಾವು ಇತ್ತೀಚೆಗೆ ಹೆಚ್ಚಾಗಿ ಬಳಸ್ತಾ ಇದೀವಿ. ಕಾರಣ ನಾವು ರಾಸಾಯನಿಕ ಕೀಟನಾಶಕಗಳಿಗೆ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆ ಕೀಟಗಳಲ್ಲಿ. ಇದನ್ನು ನಾವು ನಿಯಂತ್ರಣ ಮಾಡಬೇಕು, ಕಡಿಮೆ ಮಾಡಬೇಕು ಎಂದಾಗ ನಾವು ಸಸ್ಯಜನ್ಯ ಕೀಟಗಳ ಬಳಕೆಯನ್ನು ಕೂಡ ಹೆಚ್ಚಾಗಿ ನಾವು ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರಮುಖವಾದ ಬೇವಿನ ಬೀಜದ ಕಷಾಯ. ಸೊ ನಾವು NPV ನಂಜಾಣವನ್ನ ಉಪಯೋಗಿಸಿದ 10-15 ದಿನಗಳ ನಂತರ ಬೇವಿನ ಕಷಾಯವನ್ನು ಬಳಸಬೇಕು. 5% ಪ್ರಮಾಣದಲ್ಲಿ ಕಷಾಯವನ್ನು ಉಪಯೋಗಿಸೋದ್ರಿಂದ ಕೂಡ ನಾವು ಹುಳುಗಳನ್ನು ನಿಯಂತ್ರಣ ಮಾಡಬಹುದು. ಈಗ ಬೇವಿನ ಬೀಜದ ಕಷಾಯವನ್ನು ಬಳಸ್ಕೋಬಹುದು ಅಂತ ತಾವು ಹೇಳಿದ್ರಿ. ಹೌದು. ಈ ಕಷಾಯದ ಒಂದು ಸರಿಯಾದಂತ ತಯಾರಿಕೆ ವಿಧಾನದ ಬಗ್ಗೆ ತಿಳಿಸ್ತೀರಾ? ಹೌದು. ಇದನ್ನ ನಾವು ರೈತರೇ ತಯಾರು ಮಾಡ್ಕೋಬಹುದು. ಒಣಗಿದ ಬೇವಿನ ಬೀಜಗಳನ್ನ ಹೊರಟು ಸಿಮೆಂಟ್ ಅಥವಾ ಬಂಡೆಯ ಮೇಲೆ ಮರದ ಹಲಿಗೆಯನ್ನು ಉಜ್ಜಿ ಪಪ್ಪುಗಳನ್ನು ಬೇರ್ಪಡಿಸಬೇಕು. ಮರದಿಂದ ಕೇರಿ ಸಿಪ್ಪೆಯನ್ನು ಹೊರ ತೆಗಿಬೇಕು. ಪಪ್ಪುಗಳನ್ನು ಚೆನ್ನಾಗಿ ಕುಟ್ಟಿ ಅರೆದು ನುಣ್ಣಗೆ ಪುಡಿ ಮಾಡಬೇಕು. ಸೊ ಈ ರೀತಿ ಮಾಡಿದ ಪುಡಿಯನ್ನ 1 ಕೆಜಿ ಪುಡಿಗೆ ಸುಮಾರು 5 ಲೀಟರ್ನಷ್ಟು ನೀರನ್ನ ಬೆರೆಸಿ 1 ರಾತ್ರಿ ಅಥವಾ 12 ಗಂಟೆಯ ಕಾಲ ನೆನೆಸಿಡಬೇಕು. 12 ಗಂಟೆ ಕಾಲ ನೆನೆಸಿಡಿದ್ದಾಗ ಕೀಟನಾಶಕ ಅಂಶಗಳು, ವಿಷಕಾರಿಕ ಅಂಶಗಳು ನೀರಿನಲ್ಲಿ ಬೆರೆತು ಹಾಲಿನಂತ ಕಷಾಯ ಆಗುತ್ತೆ. ಸ್ವಲ್ಪ ಬಿಳಿ ಇದು ಮೇಲ್ಗಡೆ ಬರುತ್ತೆ. ಸೊ ಇಂತಹ ಕಷಾಯವನ್ನ 2 ಪದರದ ತೆಳುವಾದ ಬಟ್ಟೆಯಿಂದ ಸೋಸಬೇಕು. ಸೋಸಿದ ನಂತರ 1 ಕೆಜಿ ಪುಡಿಗೆ ನಾವು ಆಗಲೇ 5 ಲೀಟರ್ ನೀರನ್ನ ಬೆರೆಸಿಬಿಟ್ಟು ಕಷಾಯ ಮಾಡ್ಕೊಂಡಿ ಅದನ್ನ 20 ಲೀಟರ್ ನೀರಿಗೆ ಸಮ ಮಾಡಿದರೆ 5% ಕಷಾಯ ನಮಗೆ ಸಿದ್ಧವಾಗುತ್ತೆ. ಅದನ್ನ ನಾವು ಬಳಸ್ಕೋಬಹುದು. ಆ ನಂತರ ಈ ಕಷಾಯವನ್ನ ತಯಾರು ಮಾಡಿದ್ಮೇಲೆ ತಕ್ಷಣನೇ ಉಪಯೋಗಿಸಬೇಕು. ಅದನ್ನ ಶೇಖರಣೆ ಸಂಗ್ರಹಣೆ ಮಾಡಬಾರದು. ತಡ ಮಾಡಿದ್ರೆ ಇದರಲ್ಲಿರ್ತಕ್ಕಂಥ ಕೀಟನಾಶಕ ಗುಣಗಳು ಕ್ಷೀಣಿಸುತ್ತವೆ. ಆದ್ದರಿಂದ ಈ ಕಷಾಯವನ್ನ ತಯಾರು ಮಾಡಿದ ನಂತರ ಆದಷ್ಟು ಬೇಗನೆ ಉಪಯೋಗಿಸೋದು ಒಳ್ಳೆಯದು. ನಂತರ ರಾಸಾಯನಿಕ ಕೀಟಗಳ ನಾಶಕಗಳ ಬಳಕೆ ಈಗಾಗಲೇ ನಮಗೆ ತಿಳಿಸಿರುವಂತೆ ನಾವೆಲ್ಲ ಈಗಾಗಲೇ ನೋಡ್ಕೊಂಡಿದೀವಿ ಯಾವ್ಯಾವ ರೀತಿ ಕ್ರಮ ಅನುಭವಿಸಬಹುದು ಅಂತ. ಇವೆಲ್ಲಾ ಕ್ರಮಗಳನ್ನು ನಾವು ಮೊದಲು ಅನುಸರಿಸಬೇಕು. ಇವೆಲ್ಲಾ ಕ್ರಮಗಳನ್ನು ಅನುಸರಿಸಿಯೂ ಕೂಡ ಕೀಟಗಳ ನಿಯಂತ್ರಣ ಕಡಿಮೆಯಾಗದಿದ್ದಲ್ಲಿ ಕೊನೆಯ ಅಸ್ತ್ರದಂತೆ ನಾವು ರಾಸಾಯನಿಕಗಳನ್ನು ಬಳಸಬೇಕು. ನಮ್ಮಲ್ಲಿ ಎಷ್ಟೋ ಜನ ರೈತರು ನೋಡಿದೀವಿ ಆರಂಭದಲ್ಲೇ ಕೀಟನಾಶಕ ರಾಸಾಯನಿಕ ಕೀಟನಾಶಕ ಬಳಸೋದು ಅಂತೂ ಒಳ್ಳೇದಲ್ಲ. ಯಾವತ್ತು ರಾಸಾಯನಿಕ ಕೀಟನಾಶಕಗಳನ್ನ ಕೊನೆಯ ಅಸ್ತ್ರವನ್ನಾಗಿ ನಾವು ಉಪಯೋಗಿಸೋದು, ಕೊನೆಯ ವಿಧಾನವನ್ನಾಗಿ ಬಳಸಬೇಕು. ಸೊ ಕೀಟನಾಶಕಗಳ 2 ಗ್ರಾಂ ಮಿಥಾಮಿಲ್ ಅಥವಾ 1 ಗ್ರಾಂ ಥಯೋಡಿಕಾರ್ಬ್ ಅಥವಾ 3 ಮಿಲಿ ಸ್ಪೈನಸಾಡ್ ಅಥವಾ 0.5 ಮಿಲಿ ಇಂಡಾಕ್ಸಾಕಾರ್ಬನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ನೀರಿನ ಅಭಾವ ಇರುವ ಸ್ಥಳಗಳಲ್ಲಿ ಸಿಂಪಡಣೆಗೆ ಬದಲಾಗಿ 1.5% ಕ್ವಿನಾಲ್ಪಾಸ್ ಅಥವಾ 4% ಎಂಡೋಸಲ್ಪಾನ್ ಪುಡಿಯನ್ನ ಪ್ರತಿ ಎಕರೆಗೆ 10 ಕೆಜಿಯಂತೆ ಧೂಳೀಕರಣ ಮಾಡೋದ್ರಿಂದಲೂ ನಾವು ಉತ್ತಮವಾದ ಫಲಿತಾಂಶವನ್ನ ಕಾಣಬಹುದು. ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಬೇಕಾದ್ರೂ ಮಾಡಬಹುದು ಅಥವಾ ಧೂಳೀಕರಣ ಬೇಕಾದ್ರೂ ಮಾಡಬಹುದು. ಎರಡೂ ರೀತಿಯಾದಂತಹ ಕೀಟನಾಶಕಗಳನ್ನು ಬಳಸ್ಕೋಬಹುದು. ಈಗ ಈ ಕೀಟನಾಶಕಗಳ ಬಳಕೆಯಲ್ಲಿ ರೈತರು ಏನೇನು ಕ್ರಮ ಅನುಸರಿಸಬಹುದು ಅಂತೀರ? ಸಿಂಪರಣೆ ಮಾಡುವ ಮೊದಲು ಕೀಟಗಳು ತಮ್ಮ ಬೆಳೆಯಲ್ಲಿ ಯಾವ ರೀತಿ ಇದೆ, ಅದರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ರೈತರು ಆಗಾಗ್ಗೆ ಸಮೀಕ್ಷೆ ನಡೆಸಿ ನೋಡಬೇಕು. ಅಂದ್ರೆ ಯಾವ ಮಟ್ಟದಲ್ಲಿ ಇದಾವೆ, ಯಾವ ಮಟ್ಟದಲ್ಲಿ ಇದೆ ಅಂದ್ರೆ ಆರ್ಥಿಕವಾಗಿ ಹಾನಿ ಮಾಡುವಂತ ಮಟ್ಟದಲ್ಲಿ ಇದೆ ಅನ್ನೋದನ್ನ ಗಮನಿಸಬೇಕು. ಒಂದೆರಡು ಕೀಟ ಇದ್ದ ತಕ್ಷಣ ನಾವು ಸಿಂಪರಣೆ ಹೋಗೋದು ಅಷ್ಟು ಸೂಕ್ತ. ಸಿಂಪರಣೆ ಮಾಡಿದ್ರೂ ಸುಮ್ಮನೆ ವೆಚ್ಚ ಜಾಸ್ತಿ ಆಗುತ್ತೆ. ಆದ್ರಿಂದ ನಂತರ ಪರಭಕ್ಷ ಕೀಟಗಳು ಪರತಂತ್ರ ಜೀವಿಗಳ ಸಂಖ್ಯೆಯನ್ನೂ ಗಮನಿಸಬೇಕು. ಯಾಕೆಂದ್ರೆ ಪರಭಕ್ಷ ಕೀಟಗಳ ಸಂಖ್ಯೆ ಜಾಸ್ತಿ ಇದ್ದಾಗ ನಾವು ಸಿಂಪರಣಾ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇಲ್ಲ, ನಿಯಂತ್ರಣ ಮಾಡ್ತಾರೆ. ಅದನ್ನು ಕೂಡ ರೈತರು ಗಮನದಲ್ಲಿಟ್ಕೋಬೇಕು. ನಂತರ ಶಿಫಾರಸು ಮಾಡಿರ್ತಕ್ಕಂಥ ಕೀಟನಾಶಕಗಳನ್ನು ನಿಗದಿತ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು. ಕೆಲವು ರೈತರು ಏನ್ ಮಾಡ್ಬಿಡ್ತಾರೆ, ಉತ್ತಮವಾದ ಫಲಿತಾಂಶ ಬರಲಿ ಅಂತ ಹೇಳ್ಬಿಟ್ಟು ಈ ಹೆಚ್ಚಿನ ಪ್ರಮಾಣದಲ್ಲಿ ಕೀಟನಾಶಕವನ್ನು ಹಾಕಿ ಬಳಸೋದು ನಾವು ಅನೇಕ ಕಡೆ ನೋಡಿದ್ದೇವೆ. ಹೆಚ್ಚೆಚ್ಚು ಕೀಟನಾಶಕ ಬೆರೆಸ್ಕೊಂಡು ಸಿಂಪರಣೆ ಮಾಡೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕಾಳುಗಳಲ್ಲಿ ನಮ್ಮ ಆಹಾರದಲ್ಲಿ ಕೀಟನಾಶಕಗಳ ಉಳಿಕೆ ಅಂಶ ಕಂಡು ಬರುತ್ತೆ. ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಇದಲ್ಲದೆ ಕೀಟಗಳಲ್ಲಿ ಈ ಕೀಟನಾಶಕ ನಿರೋಧಕ ಶಕ್ತಿ ಬೆಳೆಸ್ಕೊಳ್ಳಿಕ್ಕೆ ನಾವಾಗೆ ದಾರಿ ಮಾಡಿಕೊಟ್ಟಂತೆ. ನಿರೋಧಕ ಶಕ್ತಿ ಬಂತು ಅಂದ್ರೆ ಆ ಕೀಟನಾಶಕ ಉಪಯೋಗ ಬರೋದಿಲ್ಲ, ನಿರುಪಯುಕ್ತ ಆಗ್ಬಿಡುತ್ತೆ. ಆದ್ರಿಂದ ರೈತರು ಇವೆಲ್ಲವನ್ನೂ ಗಮನದಲ್ಲಿ ಇಟ್ಕೋಬೇಕು. ಕೀಟನಾಶಕವನ್ನ ನಂತರ ಅದೇ ಕೀಟನಾಶಕವನ್ನ ಪದೇ ಪದೇ ಬೆಳೆಸಬಾರ್ದು. ಪದೇ ಪದೇ ಉಪಯೋಗಿಸಿದರೆ ಅದಕ್ಕೆ ನಿರೋಧಕ ಶಕ್ತಿ ಬೇಗ ಬೆಳ್ಕೊಂಡ್ಬಿಡುತ್ತೆ. ಆದ್ರಿಂದ ಕೀಟನಾಶಕಗಳನ್ನ ಬದಲಾವಣೆ ಮಾಡೋದ್ರಿಂದ ನಾವು ಹೆಚ್ಚು ಪರಿಣಾಮಕಾರವಾದ ನಿಯಂತ್ರಣವನ್ನ ಮಾಡಬಹುದು. ಸಿಂಪರಣೆ ಮಾಡಬೇಕಾದ್ರೆ ರೈತರು ಬೆಳೆಯ ಮೇಲೆ ಸಿಂಪರಣೆ ಮಾಡುವಾಗ ಬಹಳ ಗಮನದಿಂದ ಮಾಡಬೇಕು. ಒಂದ್ ಕಡೆ ಅಷ್ಟೇ ನಾವು ಸಿಂಪರಣೆ ಮಾಡ್ಕೊಂಡು ಹೋದ್ರೆ ಯಾವ ಭಾಗಕ್ಕೆ ಸಿಂಪರಣಾ ದ್ರಾವಣ ತಲುಪಿರೋದಿಲ್ಲ ಅಂತ ಭಾಗದ ಹುಳುಗಳು ಸಾಯೋದಿಲ್ಲ. ಆ ಹುಳುಗಳು ಬೇಗನೆ ಹೆಚ್ಕೊಂಡ್ಬಿಟ್ಟು ಮತ್ತೆ ಹಾನಿ ಮಾಡ್ತವೆ. ಆದ್ರಿಂದ ಸಿಂಪರಣೆ ಮಾಡುವಾಗ ಬೆಳೆ ಸಂಪೂರ್ಣವಾಗಿ ತೊಯ್ಯುವಂತೆ ಸಿಂಪರಣೆ ಮಾಡಿದಾಗ ನಮಗೆ ಹೆಚ್ಚು ಪರಿಣಾಮಕಾರಿಯಾದ ನಿಯಂತ್ರಣ ಸಿಗುತ್ತೆ. ಇದಲ್ದಲೆ ಇನ್ನೂ ಬೇರೆ ಕಾಯಿಕೊರಕ ಹುಳುಗಳು ಇದಾವೆ. ಹೌದು, ಕಾಯಿಕೊರಕ ಹುಳುಗಳು ಕಾಯಿ ನೊಣ ಇದೆ. ಇದನ್ನ ವೈಜ್ಞಾನಿಕವಾಗಿ ಮೆಲನಾಗ್ರಮೈಸ್ ಅಪ್ಟ್ಯೂಸ್ ಅಂತ ಕರೀತಾರೆ. ಅಗ್ರಮೈಸ್ ನೊಣ ಅಂತಾರೆ. ತೊಗರಿ ಬೆಳೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಪ್ರೌಢ ನೊಣವು ಕಪ್ಪು ಬಣ್ಣದಾಗಿದ್ದು ಮೊಟ್ಟೆಗಳನ್ನ ಕಾಯಿಗಳ ಕೋಶದೊಳಗೆ ಸಮೀಪ ಇಡುತ್ತದೆ. ಬಿಳಿ ಬಣ್ಣದ ಮರಿ ಹುಳುಗಳು ಬೀಜಗಳನ್ನು ಕೊರೆದು ತಿಂತು. ಇದನ್ನ ಹತೋಟಿ ಮಾಡಲಿಕ್ಕೆ ಹೂವಾಗುವ ಸಮಯದಲ್ಲಿ ಮಾನಕ್ರೋಟೋಪಾಸ್ ಕೀಟನಾಶಕವನ್ನ 1.5 million ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಮತ್ತೇನಾದ್ರೂ ಅವಳು ಹೆಚ್ಚಾಗಿದ್ದಲ್ಲಿ 10 ದಿನಗಳ ನಂತರ ಪುನರಾವರ್ತನೆ ಮಾಡಿ ಸಿಂಪಡಿಸೋದ್ರಿಂದ ಉತ್ತಮವಾದ ನಿಯಂತ್ರಣ ಮಾಡಬಹುದು. ಅಗ್ರೋಮೈಸಿಡ್ ನೋಡ ಮುಖ್ಯವಾಗಿ ತೊಗರಿ ಬೆಳೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ನಂತರ ಫ್ಲೂ ಮಾತ್, ಇದನ್ನ ವೈಜ್ಞಾನಿಕವಾಗಿ ಎಕ್ಸಿಲಾಸ್ಟಿಸ್ ಅಟಮೋಸ್ ಎಂದು ಕರೀತಾರೆ. ಪ್ರೌಢಹುಳು ಚಿಕ್ಕ ಗಾತ್ರದ ಕಂದು ಬಣ್ಣದ ಗರಿ ರೂಪದ ಇದಕ್ಕೆ ಹೊಂದಿರ್ತವೆ. ಮರಿ ಹುಳುಗಳು ಕಂದು ಮಿಶ್ರಿತ ಹಸಿರು ಬಣ್ಣ ಹೊಂದಿದ್ದು ಮೊಗ್ಗು ಹೂವು ಮತ್ತು ಎಳೆಕಾಯಿಗಳನ್ನು ಕೊರೆಯುವುದರಿಂದ ಹಾನಿ ಮಾಡ್ತವೆ. ಇದನ್ನು ಹತೋಟಿ ಮಾಡಲಿಕ್ಕೆ ಸ್ಪೈನಸಾಟ್ ಕೀಟನಾಶಕವನ್ನು 0.5 million ಅಥವಾ ಇಂಡಾಕ್ಸಾಕಾರ್ ಕೀಟನಾಶಕವನ್ನ 0.5 million ಅನ್ನು 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದು ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಸ್ಪೈನಸಾಡು ಅಥವಾ ಇಂಡಾಕ್ಸಿಕಾರ್ಬ್ ಇಂಡಾಕ್ಸಿಕಾರ್ಬ್ ಇವೆರಡರಲ್ಲಿ ಒಂದನ್ನು ಬಳಸ್ಕೋಬಹುದು. ಬಟಾಣಿ ನೀಲಿ ಚಿಟ್ಟೆ ವೈಜ್ಞಾನಿಕವಾಗಿ ಲ್ಯಾಂಪಡಿಸ್ ಬಯಾಟಿಕಸ್ ಎಂದು ಕರೀತಾರೆ. ಮರಿ ಹುಳು ತಿಳಿ ಹೆಸರು ಬಣ್ಣದ್ದಾಗಿದ್ದು ಮೊಗ್ಗು ಹೂವು ಮತ್ತು ಎಳೆಕಾಯಿಗಳನ್ನು ಕೊರೆದು ತಿಂದು ನಾಶ ಮಾಡ್ತಾರೆ. ಇದರಿಂದ ಎಳೆಕಾಯಿಗಳು ಉದುರುತ್ತವೆ. ಈ ರೀತಿ ಇದು ಹಾನಿ ಮಾಡ್ತಾರೆ. ಇದು ಬಟಾಣಿಯಲ್ಲಿ ಕಂಡು ಬರುತ್ತೆ. ಬಟಾಣಿ ಹುಳು ಅಂದ್ರೆ ಇದನ್ನ ಕರೀತಾರೆ ಸಾಮಾನ್ಯವಾಗಿ. ಎಲ್ಲಾ ದ್ವಿದಳ ಧಾನ್ಯದಲ್ಲಿ ಬರುತ್ತೆ. ಇನ್ನು ಹತೋಟಿ ಕ್ರಮಗಳು, ಇದನ್ನ ಡೈಕ್ಲೋರೋವಸ್ ಕೀಟನಾಶಕವನ್ನ 1 million ಅಥವಾ ಎಂಡೋಸಲ್ಫಾನ್ ಕೀಟನಾಶಕವನ್ನ 2 million 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ನಮಗೆ ಉತ್ತಮವಾದ ಫಲಿತಾಂಶ ದೊರೆಯುತ್ತೆ. ಇನ್ನು ಅವರೇ ಕಾಯಿಗೂ ಕೂಡ ಕೆಲವೊಂದು ಕೀಟಗಳು ಬರ್ತವೆ. ಅದು ಯಾವುದು ಅಂತ, ಇದು ಅದರಲ್ಲಿ ಪ್ರಮುಖವಾದ ಅಡಿಸೂರ ಅಟ್ಕಿನ್ಸೋನಿ ಅಂತ ಕರೀತಾರೆ. ಇದು ಇದರ ಪ್ರೌಢಹುಳು ಕಾಯಿಗಳ ಮೇಲೆ ಮೊಟ್ಟೆ ಇಡ್ತದೆ. ಮರಿಹುಳು ಕಾಯಿಯನ್ನು ಕೊರೆದು ಬೀಜಗಳನ್ನು ತಿಂತವೆ. ಇದು ಅವರಿನಲ್ಲಿ ಇದು ಬಹಳ ಪ್ರಮುಖವಾದ ಕೀಟ ಆಯ್ತು. ಅಂದ್ರೆ ಅವರೇ ಕಾಯಿ ಕೊರಕ ಕೀಟ ಅಂತ ಕರೀತಾರೆ. ಇದನ್ನ ಹತೋಟಿ ಮಾಡಲಿಕ್ಕೆ ಕಾರ್ಬರಿಲ್ 4 gram 1 liter ನೀರು ಬೆರೆಸಿ ಸಿಂಪಡಿಸಬೇಕು. ಅಥವಾ ಸ್ಪೈನಸಾರ್ಡ್ ಅನ್ನು 0.5 million ಅಥವಾ ಇಂಡೆಕ್ಸ್ ಕಾರ್ಬ್ ಕೀಟನಾಶಕವನ್ನು 0.5 million 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಅಥವಾ ಶೇಕಡಾ 5 ಕಾರ್ಬರಿಲ್ ಅಥವಾ ಮ್ಯಾಲಾತಿಯನ್ ಧೂಳನ್ನು ಧೂಳೀಕರಣ ಮಾಡೋದ್ರಿಂದ ಕೂಡ ನಿಯಂತ್ರಣ ಮಾಡಬೇಕು. ಅವರೇ ಕಾಯಿ ಕೊರಕ ಕೀಟವನ್ನು ನಿಯಂತ್ರಣ ಮಾಡಬಹುದು. ನಂತರ ಇದು ಚುಕ್ಕೆ ಕಾಯಿ ಕೊರಕ ಹುಳು, ಇದನ್ನ ವೈಜ್ಞಾನಿಕವಾಗಿ ಮರುಕಾ ಟೆಸ್ಟುಲ್ಯಾಲಿಸ್ ಎಂದು ಕರೀತಾರೆ. ಅದು ಒಂದು ಕೀಟ ಇದೆ. ಇದರ ಪ್ರೌಢ ಹುಳು ತಿಳಿ ಕಂದು ಬಣ್ಣದ ರೆಕ್ಕೆಗಳನ್ನು ಹೊಂದಿರುತ್ತದೆ. ಅದರಲ್ಲಿ ಬಿಳಿ ಗುರುತುಗಳಿರ್ತವೆ. ಮರಿ ಹುಳು ಬಿಳಿ ಮಿಶ್ರಿತ ಹಸಿರು ಬಣ್ಣದಿಂದ ಕೂಡಿರುತ್ತೆ. ತಲೆ ಕಂದು ಬಣ್ಣದಾಗಿರ್ತದೆ. ಮರಿ ಹುಳದ ಗಿಡದ ಕುಡಿ ಎಲೆಗಳನ್ನು ರೇಷ್ಮೆಯಂತ ದಾರದಿಂದ ಒಟ್ಟಿಗೆ ಸೇರಿಸಿ ಅದರಲ್ಲಿ ಇದ್ದುಕೊಂಡು ತಿಂದು ಹಾನಿ ಮಾಡುತ್ತದೆ. ಕೆಲವೊಮ್ಮೆ ಕಾಯಿಗಳ ಮೇಲೂ ಇದು ಹಾನಿ ಮಾಡುತ್ತದೆ. ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಮಾನಕ್ರೋಟೋಪಾಸ್ ಕೀಟನಾಶಕ 1.5 million 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಏನಾದ್ರೂ ಮತ್ತೆ ಪುನಃ ಕಂಡು ಬಂದಲ್ಲಿ 10 ದಿನಗಳ ನಂತರ ಇದನ್ನ ಪುನರಾವರ್ತಿಸಬಹುದು ಪುನರಾವರ್ತಿಸಬಹುದು. ಈ ರೀತಿಯಾಗಿ ಬೇರೆ ಬೇರೆ ಕಾಯಕೊರಕ ಕೀಟಗಳು ಇದಾವೆ. ಇನ್ನ ಈ ರಸ ಹೀರುವಂತ ಕೀಟಗಳಿಗೆ ಬಂದ್ರೆ ಯಾವ್ಯಾವ ರಸ ಹೀರುವಂತ ಕೀಟಗಳನ್ನ ಕಾಣಬಹುದು ಅಂತೀರ? ರಸ ಇರುವ ಕೀಟಗಳು ಪ್ರಮುಖವಾದದ್ದು ಏರಿಯೋಫಿಡ್ ನುಸಿ, ಇದನ್ನು ಅಸೇರಿಯ ಖಜಾರಿ ಎಂದು ಕರೀತಾರೆ. ನುಸಿಯ ಶರೀರವು ಎರಡು ಜೊತೆ ಕಾಲುಗಳಿಂದ ಒಂದು ಉಳುವಿನ ಆಕಾರ ಹೊಂದಿರುತ್ತದೆ. ಇದರ ಬಾಯಲ್ಲಿ ಸೂಜಿಯಾಕಾರದ ಚಲಸರಗಳೆಂಬ ಅಂಗಗಳಿಂದ ಇರ್ತವೆ. ಈ ಅಂಗಗಳಿಂದ ರಸವನ್ನ ಇರುತ್ತದೆ. ಈ ನುಸಿಗಳ ರಸ ಹೀರಿ ಹಾನಿ ಮಾಡೋದಕ್ಕಿಂತ ಬಂಜೆ ರೋಗ ಅಥವಾ ನಂಜು ರೋಗವನ್ನು ಹರಡಿ ಹಾನು ಮಾಡುವುದು ಇದರ. ಹೌದೌದು, ಇದು ಈ ತೊಗರಿಯಲ್ಲಿ ಗೊಡ್ಡು ರೋಗವನ್ನು ಉಂಟು ಮಾಡುತ್ತೆ. ಗೊಡ್ಡು ರೋಗವನ್ನು ಉಂಟು ಮಾಡುತ್ತೆ. ನುಸಿಯ ಮೊಟ್ಟೆಗಳು ಬಿಳಿ ಬಣ್ಣದಾಗಿರ್ತವೆ, ಅಂಡಾಕಾರದಲ್ಲಿರ್ತವೆ. ಇವು ಎಳೆಯ ಭಾಗದಲ್ಲಿ ಮೊಟ್ಟೆ ಇರ್ತವೆ, ಬರೀ ಕಣ್ಣಿಗೆ ಕಾಣೋದಿಲ್ಲ, ತುಂಬಾ ಸೂಕ್ಷ್ಮವಾಗಿರ್ತವೆ. ನಾಲ್ಕೈದು ದಿನಗಳು ಮರಿ ಆಗ್ತವೆ. ಮರಿ ಹುಳು ಪ್ರೌಢ ನುಸಿಗಳನ್ನೇ ಹೋಲುತ್ತದೆ. ಇದರ ಅವಧಿ 5 ದಿನ ಬೇಕಾಗುತ್ತೆ. ಅದೇ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಮರಿಗಳಾಗಿರೋದ್ರಿಂದ ಚಿಕ್ಕದಾಗಿರುತ್ತೆ, ಚಿಕ್ಕದಾಗಿರ್ತದೆ. ಇದರದ್ದು ಜೀವನ ಚರಿತ್ರೆ, ಮೊಟ್ಟೆಯಿಂದ ಪ್ರೌಢ ನುಸಿ ಸುಮಾರು 2 ವಾರ ಬೇಕಾಗುತ್ತದೆ. ಇದು ಪ್ರಮುಖವಾಗಿ ಹರಡೋದು ಗಾಳಿ ಮೂಲಕ. ಅದರಿಂದ ಇದರ ಒಂದು ಹರಡುವಿಕೆ ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ಬಿಡುತ್ತೆ. ಮತ್ತೆ ಹೊಲದಿಂದ ಹೊಲಕ್ಕೆ ಶೀಘ್ರವಾಗಿ ಹರಡುತ್ತೆ, ಹರಡುತ್ತೆ. ಇನ್ನ ರೋಗ ಯಾವ ರೀತಿ ಹರಡುತ್ತೆ ಅಂತೀರ? ಇದು ರೋಗ ಹರಡೋದು, ಇದು ಗಾಳಿ ಮೂಲಕ ಈ ನುಸಿ ಹೇಗೆ ಹರಡುತ್ತೋ, ನುಸಿ ತನ್ನಲ್ಲೇ ಅದನ್ನ ರೋಗವನ್ನು ಹರಡುತ್ತೆ, ರಸವನ್ನು ಹೀರುವಾಗ ಹರಡುತ್ತೆ, ಹರಡುತ್ತೆ. ರೋಗದ ಲಕ್ಷಣಗಳು ಹೇಗಿರ್ತಿದೋ, ಹೌದು ಅದು ಬಹಳ ಮುಖ್ಯವಾಗುತ್ತೆ. ರೋಗದ ಲಕ್ಷಣಗಳು ಹೇಗೆ ಕಾಣುತ್ತೆ ಅಂದ್ರೆ, ರೋಗ ಬಾಧಿತ ಗಿಡಗಳಲ್ಲಿ ಹೆಚ್ಚು ರೆಂಬೆಗಳು ಬರ್ತವೆ. ಆ ರೆಂಬೆಗಳ ತಿಳಿ ಹೆಸರು ಬಣ್ಣದಲ್ಲಿತ್ತ. ಆಮೇಲೆ ಗಿಡ ನೋಡ್ಲಿಕ್ಕೆ ಪೊದೆಯಾಕಾರದ ಕಾಣುತ್ತೆ. ರೋಗ ತಲೆದ ಗಿಡಗಳು ಹೂ ಬಿಡುವುದಿಲ್ಲ, ತಡವಾಗಿ ರೋಗ ತಲೆದ ಗಿಡಗಳಲ್ಲಿ ಸ್ವಲ್ಪ ಹೂ ಬಿಟ್ಟರು ಕಾಯಿ ಕಟ್ಟುವುದಿಲ್ಲ, ಕಾಯಿ ಕಟ್ಟಿದರೂ ಕಾಯಿ ಬಲಿಯುವುದಿಲ್ಲ. ಇದು ರೋಗ ತುಂಬಾ ಭಯಂಕರವಾದ ಪರಿಣಾಮವನ್ನು ಬೀರುತ್ತಿದೆ. ಇನ್ನ ಈ ಏರಿಯೋಫಿಡ್ ನುಸಿ ಅಥವಾ ಈ ಅಸೇರಿಯಾ ಖಜಾನಿ ಅಂತ ಹೇಳಿರಲ್ಲ, ಈ ಒಂದು ನುಸಿಯ ಹತೋಟಿ ಕ್ರಮಗಳು ಏನು ಅಂತೀರ? ನುಸಿಯನ್ನ ಹತೋಟಿ ಮಾಡಲಿಕ್ಕೆ ಬೆಳೆಯ ಸುತ್ತ 2-4 ಸಾಲು ಜೋಳ ಅಥವಾ ಸಜ್ಜೆಯನ್ನು 15 ದಿನಗಳ ಮೊದಲೇ ಬಿತ್ತಬೇಕು. ಮತ್ತು ಅಕ್ಕಡಿಯಾಗಿ ಕೂಡ ಜೋಳ ಸಜ್ಜೆಯನ್ನು ಬೆಳೆಯಬೇಕು. ಇದಂದ್ರೆ ಜಮೀನು ಸುತ್ತ ಬೆಳಕಬೇಕು. ಆಗ ರೋಗ ಹರಡಲಿಕ್ಕೆ ಏನು ನುಸಿಗಳಿದಾವೆ ಇವುಗಳು ಹರಡಲಿಕ್ಕೆ ನಾವು ತಡೆ ಹೊಡೆದಂಗೆ ಈ ರೀತಿ ಗಾಳಿ ಮೂಲಕ ಹರಡ ತಪ್ಪುತ್ತೆ ಅಡ್ಡ ಆದಂಗೆ ಆಗುತ್ತೆ. ರೋಗ ತಗುಲಿದ ಗಿಡಗಳನ್ನ ತೆಗೆದು ಸುಡಬೇಕು. ಅಂತೂ ರೋಗ ತಗುಲಿದ ಪ್ರದೇಶದಲ್ಲಿ ಕೂಳೆ ಬೆಳೆಯಿಂದ ಬೆಳೆಯಬಹುದು. ಅದಕ್ಕೆ ನಾವಾಗೆ ಅವನ್ನ ಬೆಳೆಸ್ಕೊಂಡಂಗಾಗುತ್ತೆ, ಕೂಳೆ ಬೆಳೆಯನ್ನು ಬಿಟ್ಕೊಂಡು. ಇದಕ್ಕೆ ನಿರೋಧಕ ಇರ್ತಕ್ಕಂತ ತಳಿಗಳಿದೆ, ICPL 8-1-1-9, ICCV 7-0-3-5 ಈ ತಳಿಗಳನ್ನು ಬೆಳೆದರೆ ನಾವು ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಉತ್ತಮವಾದ ಇಳುವರಿ ಪಡೆಯಬಹುದು. ಈ ನುಸಿಯನ್ನು ನಿಯಂತ್ರಣ ಮಾಡಲಿಕ್ಕೆ, ರೋಗ ನಿಯಂತ್ರಣ ಮಾಡಲಿಕ್ಕೆ ಯಾವುದೇ ಆದ ಕೀಟನಾಶಕಗಳಾಗಲಿ ನಂಜುನಾಶಕಗಳಿಲ್ಲ. ಆದರೆ ಈ ನುಸಿ ನಿಯಂತ್ರಣ ಮಾಡಲಿಕ್ಕೆ ಡೈಕಫಾಲ್ 2.5 ಮಿಲಿ ಅಥವಾ ಪ್ರೊಫೆನಪಾಸ್ 0.4 ಮಿಲಿ 1 ಲೀಟರ್ ನೀರಿಗೆ ಬೇರೆ ಸಿಂಪಡಣೆ ಮಾಡೋದ್ರಿಂದ ನುಸಿಯನ್ನ ನಿಯಂತ್ರಣ ಮಾಡೋದ್ರ ಮೂಲಕ ನಾವು ರೋಗವನ್ನು ತಡೆಯಬೇಕು. ಮುಖ್ಯವಾಗಿ ಇಲ್ಲಿ ನುಸಿನ ಕಾರಣ ನುಸಿನ ನಿಯಂತ್ರಣ ಮಾಡಿ, ರೋಗ ಒಂದ್ಸರಿ ಬಂದ ಮೇಲೆ ಅದನ್ನ ನಿಯಂತ್ರಣ ಮಾಡೋದ್ರೆ ನಾವು ಗಿಡಗಳನ್ನ ಕಿತ್ತು ಸುಟ್ಟಾಕ್ಬೇಕು, ಬೇರೆ ಕಡೆ ಹರಡಂಗ್ ನೋಡ್ಕೊಂಡು ರೋಗವನ್ನು ನಾವು ಗುಣಪಡಿಸಕಾಗಲ್ಲ. ಇದಲ್ಲದೆ ಬೇರೆ ರಸ ಇರುವಂತ ಕೀಟಗಳು ಯಾವ್ಯಾವು ಅಂತೀರ? ಇತರೆ ರಸ ಇರುವ ಕೀಟಗಳು ಅಂದ್ರೆ ಸಸ್ಯ ಏನಿದೆ ಇದನ್ನು ವೈಜ್ಞಾನಿಕ ಎಫಿಸ್ ಕ್ರಾಸಿವರ್ ಎಂದು ಕರೀತಾರೆ. ಇವು ಮರಿ ಮತ್ತು ಪ್ರೌಢಗಳು ಕಪ್ಪು ಬಣ್ಣದಲ್ಲಿರ್ತವೆ. ಎಲೆ ಹೂವು ಎಲೆ ಕಾಯಿಗಳಲ್ಲಿ ಗುಂಪು ಗುಂಪಾಗಿ ರಸ ಇರ್ತವೆ. ಇದರಿಂದ ಎಲೆಗಳು ಮುದುರಿಕೊಂಡು ಬೆಳವಣಿಗೆ ಕುಂಠಿತವಾಗುತ್ತದೆ. ಈ ಹುಳುಗಳು ಹೆಚ್ಚಾಗಿ ರಸ ಇರುವುದರಿಂದ ಒಂದು ರೀತಿಯ ಅಂಟು ದ್ರವವನ್ನು ವಿಸರ್ಜನೆ ಮಾಡ್ತವೆ. ಈ ಅಂಟು ದ್ರವದ ಮೇಲೆ ಕಪ್ಪು ಬಣ್ಣದ ಬೂಸ್ಟ್ ಬೆಳೆದು ಎಲೆ ತನ್ನ ಆಹಾರ ಉತ್ಪಾದನೆ ಮಾಡುವ ಶಕ್ತಿಯನ್ನೇ ಕಳೆದುಕೊಂಡು ಬೆಳವಣಿಗೆ ಕುಂಠಿತವಾಗುತ್ತೆ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಹುಳುಗಳ ಬಾಧೆ ಕಂಡು ಬಂದಾಗ 1.7 ಮಿಲಿಲೀಟರ್ ಡೈಮಿಥೈಲ್ ಕೀಟನಾಶಕ 1 ಲೀಟರ್ ನೀರಿಗೆ ಬೇರೆ ಸಿಂಪಡಣೆ ಮಾಡೋದ್ರಿಂದ ನಾವು ಉತ್ತಮವಾಗಿ ನಿಯಂತ್ರಣವನ್ನು ಪಡಿಬಹುದು. ಹಸಿರು ಹುಳು ಇದನ್ನ ಎಂಪಾಸ್ಕ ಕೆರಿ ಎಂದು ಕರೀತಾರೆ. ಹಸಿರು ಜಿಗಿ ಹುಳುಗಳು ಎಲೆಗಳ ಕೆಳಭಾಗದಲ್ಲಿ ರಸವನ್ನು ಇರುವುದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಕಂದು ಬಣ್ಣಕ್ಕೆ ತಿರುಗಿ ಕೆಳಮುಖವಾಗಿ ಮುದುರಿಕೊಳ್ತಾವೆ. ಸೊ ಇವುಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಡೈಮಿಥೈಲ್ ಕೀಟನಾಶಕ 1.7 ಮಿಲಿಯನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಉತ್ತಮವಾದ ನಿಯಂತ್ರಣ ಮಾಡಿ. ಅಂದ್ರೆ ಇದು ಮುಖ್ಯವಾಗಿ ಎಲ್ಲ ದ್ವಿದಳ ಧಾನ್ಯ ಬೆಳೆಗಳಲ್ಲೂ ಕಂಡುಬರುತ್ತೆ. ಅದರಲ್ಲೂ ಇದು ಹೆಚ್ಚಾಗಿ ಈ ಅವರೇ ಹೆಸರು, ಉದ್ದು ಇವುಗಳಲ್ಲಿ ಹೆಚ್ಚಾಗಿ ಬರುತ್ತೆ. ಇನ್ನು ಹಸಿರು ತೆಗೆಣಿ, ಇದನ್ನ ವೈಜ್ಞಾನಿಕ ಕ್ಲಾವಿಗ್ರೆಲ್ಲ ಗಿಬ್ಬೋದು ಅಂತ ಕರೀತಾರೆ. ಇದರ ಮರಿ ಮತ್ತು ಪ್ರೌಢ ಹುಳುಗಳು ಕಾಯಿಂದ ರಸ ಇರಿ ಆ ಜಾಗದಲ್ಲಿ ಬಿಳಿ ಮಚ್ಚೆಗಳನ್ನು ಬರ್ತವೆ. ಇವನ್ನ ನಿಯಂತ್ರಣ ಮಾಡಲಿಕ್ಕೆ ಹೂವಾಗುವ ಸಮಯದಲ್ಲಿ ಮಾನಕ್ರೋಟೋಪಾಸ್ ಕೀಟನಾಶಕ 1.5 ಮಿಲಿಯನ್ 1 ಲೀಟರ್ ನೀರಿಗೆ ಬರೆಸಿ ಸಿಂಪಡಣೆ ಮಾಡಬೇಕು. ಒಂದ್ ವೇಳೆ ಕೀಟನಾಶಕ ಕೆಲಸ ಮಾಡಲಿಲ್ಲ ಅಂದ್ರೆ ಬೇರೆ ಕೀಟನಾಶಕವನ್ನು ಬಳಸ್ಕೋಬಹುದು. ಇನ್ನ ಈ ಕಾಂಡಕುರುಕ ಹುಳು ಇದೆಯಲ್ಲ, ಇದರ ಒಂದು ಹಾನಿ ಮತ್ತು ನಿಯಂತ್ರಣದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಕಾಂಡಕೊರಕ ನೊಣ ಪ್ರಮುಖವಾದ್ದು, ಇದನ್ನ ಓಪಿಯೋಮಿಯಾ ಫೇಜಿಯೋಲಿ ಎಂದು ಕರೀತಾರೆ. ಇದು ಹೆಚ್ಚಾಗಿ ಹೆಸರು, ಉದ್ದು ಮತ್ತು ಅಲಸಂದೆ ಬೆಳೆಯಲ್ಲಿ ಕಂಡು ಬರ್ತದೆ. ಈ ಪ್ರೌಢ ನೊಣವು ಕಪ್ಪು ಬಣ್ಣದ್ದಾಗಿ ಕಾಂಡದ ಎಳೆಯ ಭಾಗದಲ್ಲಿ ಮೊಟ್ಟೆ ಇಡ್ತದೆ. ಮೊಟ್ಟೆಯಿಂದ ಮರಿ ಬಂದದ್ದು ಕಾಂಡವನ್ನು ಕೊರೆದು ಹಾಳು ಮಾಡೋದ್ರಿಂದ ಆ ಗಿಡವು ಬಾಡಿ ಒಣಗಿ ಹೋಗುತ್ತೆ. ಸೊ ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಹೂವಾಗುವ ಸಮಯದಲ್ಲಿ ಮಿಥೈಲ್ ಪ್ಯಾರಾಥಿಯನ್ ಕೀಟನಾಶಕ 1 ಮಿಲಿಯನ್ 1 ಲೀಟರ್ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ನಾವು ನಿಯಂತ್ರಣ ಮಾಡಬಹುದು. ಈ ಕಾಂಡ ಕೊರಕ ಹುಳುವಿನ ನಿಯಂತ್ರಣವನ್ನು ಮಾಡ್ಕೋಬಹುದು. ಇದು ಮುಖ್ಯವಾಗಿ ನೊಣದ ಜಾತಿಗೆ ಸೇರಿದಂತಹ ಕೀಟ. ಇನ್ನು ಎಲೆ ತಿನ್ನುವಂತ ಕೀಟಗಳು ಯಾವ್ಯಾವ ಅಂತೀರ? ಎಲೆ ತಿನ್ನುವ ಕೀಟಗಳಲ್ಲಿ ಪ್ರಮುಖವಾದದ್ದು ಎಲೆ ಕತ್ತರಿಸುವ ಹುಳು, ಸ್ಪೋಡಾಪ್ತರ ಇರ್ತಾರ ಅಂತ. ಈಗ ನಾವು ಕಾಯಿ ಕೊರಕಳು ಎಲೆ ಕೋರ್ಪ ಹೇಗಿದೋ ಇದು ಎಲೆ ತಿನ್ನುವುದರಲ್ಲಿ ಇದು ಒಂದು ಪ್ರಮುಖ. ಎಲೆನೇ ಹೆಚ್ಚಾಗಿ ತಿನ್ನೋದಿದೆ, ಹೆಚ್ಚಾಗಿ ತಿನ್ನೋದು. ಕಾಯಿಗೆ ಕಾಯಿ ಎಲೆ ಎಲ್ಲ ಖಾಲಿಯಾದ ನಂತರ ಕಾಯಿನೂ ತಿನ್ಬಹುದು. ಪ್ರಮುಖವಾಗಿ ಎಲೆಯನ್ನ ಇದು ತಿನ್ನುತ್ತೆ. ಇದರ ಮೊದಲ ಒಂದು ಪ್ರಿಫರೆನ್ಸ್ ಅಂದ್ರೆ ಎಲೆನೆ ಎಲೆನೆ. ಪ್ರೌಢಗಳು ಕಂದು ಬಣ್ಣದ್ದಾಗಿದೆ, ರೆಕ್ಕೆ ಬಿಳಿ ಗುರುತುಗಳಿರ್ತವೆ. ಮರಿಗಳು ಕೂಡ ಕಂದು ಬಣ್ಣದಾಗಿರುತ್ತೆ. ತಲೆ ಹಿಂಭಾಗದಲ್ಲಿ 2 ಕಪ್ಪು ಚುಕ್ಕೆಗಳಿರ್ತವೆ. ಇದು ಮೊಟ್ಟೆಯನ್ನು ಗುಂಪು ಗುಂಪಾಗಿಟ್ಟದೆ. ಮೊಟ್ಟೆ ಇಟ್ಟ ನಂತರ ಮೊಟ್ಟೆಗಳನ್ನ ಕೂದಲಿನ ರೂಪದ ತನ್ನ ದೇಹದ ವಸ್ತುವಿನಿಂದ ಮುಚ್ಚಿರುತ್ತದೆ. ಸೊ ಮರಿವರುಗಳು ಬಂದ ನಂತರ ಒಟ್ಟಾಗಿಯೇ ಆ ಎಲೆ ಹಿಂಭಾಗವನ್ನು ಕೆರೆದು ಹಸಿರಾದ ಭಾಗವನ್ನು ತಿನ್ನುತ್ತವೆ. ಸೊ ಆ ನಂತರ ಇವು ವಿವಿಧ ಗಿಡಗಳಿಗೆ ಹರಡಿಕೊಂಡು ಬೇರೆ ಬೇರೆ ಗಿಡದಲ್ಲಿ ಹೂವು ಅಥವಾ ಕಾಯಿ ಎಲ್ಲವನ್ನು ತಿಂದು ಹಾನಿ ಮಾಡುತ್ತವೆ. ಮೊದಲನೇದಾಗಿ ಇದು ಎಳೆ ಚಿಗುರು ಎಳೆ ಕಾಯಿಗಳನ್ನು ತಿನ್ನುತ್ತೆ. ಅದರಿಂದ ನಾವು ಮುಖ್ಯವಾಗಿ ಇದಕ್ಕೆ ಸಮಗ್ರ ಹತೋಟಿ ಕ್ರಮಗಳನ್ನೇ ಅನುಸರಿಸಬೇಕಾಗುತ್ತೆ. ಅಂದ್ರೆ ಹತೋಟಿ ಕ್ರಮಗಳು ಏನು ಅಂತೀರ? ಹತೋಟಿ ಮಾಡ್ಲಿಕ್ಕೆ ಇದು ಉಳುಮೆ ಮಾಡೋದ್ರಿಂದಲೂ ಕೂಡ ನಾವು ಏನು ನಾವು ಕೋಶಗಳನ್ನ ಬಿಸಿಲಿಗೆ ಬರೋ ರೀತಿ ಮಾಡಿದಾಗಲೂ ಕೂಡ ನಿಷ್ಕ್ರಿಯವಾಗಿ ಸತ್ತೋಗ್ತವೆ. ಇನ್ನ ನಾವು ಈ ಪ್ರೌಢಗಳು ಮೊಟ್ಟೆಗಳನ್ನ ಗುಂಪು ಗುಂಪಾಗಿ ಎಲೆ ಹಿಂಭಾಗದಲ್ಲಿ ಇಡೋದ್ರಿಂದ 100 ಮೊಟ್ಟೆಗಳು ಒಂದೇ ಜಾಗದಲ್ಲಿ ಇರ್ತವೆ, 100 ಮರಿಗಳು ಒಂದೇ ಜಾಗದಲ್ಲಿ ಎಲೆಯನ್ನ ಕೆರೆ ತಿಂತಾ ಇರ್ತವೆ. ಅದನ್ನ ಗಮನಿಸ್ಬಿಟ್ಟು ನಾವು ಮೊಟ್ಟೆ ಮತ್ತು ಮರಿಗಳನ್ನ ಹುಡುಕಿ ಬಿಟ್ಟು ಕೈಯಿಂದ ಕಿತ್ಬಿಟ್ಟು ನಾಶಗೊಳ್ಳೋದ್ರಿಂದಲೂ ನಿಯಂತ್ರಣ ಮಾಡಬಹುದು. ಅಂದ್ರೆ ಆ ಎಲೆಗಳನ್ನೇ ತೆಗೆದು ನಾಶ ಮಾಡಬಹುದು. ಇದಕ್ಕೂ NPV ನಂಜಾಣು ಇದೆ, SNPV ಎಂದು ಕರೀತಾರೆ. ಇದನ್ನು ಎಕರೆಗೆ 200 ಮರಿಗಳು ಪ್ರಮಾಣದಷ್ಟು ಉಪಯೋಗಿಸ್ಬಿಟ್ಟು ಸಿಂಪಡಣೆ ಮಾಡೋದ್ರಿಂದ ಕೂಡ ನಿಯಂತ್ರಣ ಮಾಡಬಹುದು. ಇದು ಮರಿ ಹುಳುಗಳು ದೊಡ್ಡದಾಗಿ ಬೆಳೆದ ನಂತರ ಕೀಟನಾಶಕ ಆಗಲಿ ಮಂಜಾಣುಗಾಗಲಿ ನಾವು ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ. ಬೊಗ್ಗದಿಲ್ಲ. ಅಂತಹ ಸಂದರ್ಭದಲ್ಲಿ ಇದಕ್ಕೆ ವಿಷಪೂರಿತವಾದ ಆಹಾರವನ್ನು ನಾವು ಉಪಯೋಗಿಸಬಹುದು. ಆಹಾರ ತಯಾರಿಸಿ ಅದರಿಂದ ನಿಯಂತ್ರಣ ಮಾಡಬೇಕಾಗುತ್ತೆ. ಅಕ್ಕಿಯ ತೌಡು 10 ಕೆಜಿ, ಬೆಲ್ಲ 1 ಕೆಜಿ ಮತ್ತು ಮಿತಮಿಲ್ ಕೀಟನಾಶಕವನ್ನು 500 ಗ್ರಾಂ ಬೆರೆಸಿ ಸ್ವಲ್ಪ ನೀರನ್ನು ಬೆರೆಸಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಅದನ್ನ ಸಂಜೆ ವೇಳೆ ಗಿಡಗಳ ಬುಡದಲ್ಲಿ ಹಾಕೋದ್ರಿಂದ ಆ ಹುಳುಗಳು ಆಕರ್ಷಿತವಾಗಿ ಅದನ್ನ ತಿಂದುಬಿಟ್ಟು ಸಾಯ್ತು. ಅಂದ್ರೆ ಈ ಕೀಟ ರಾತ್ರಿ ಹೊತ್ತಿನಲ್ಲಿ ಚಟುವಟಿಕೆ ಅದರಿಂದ ನಾವು ಸಂಜೆ ವೇಳೆ ನಾವು ಈ ವಿಷ ಬರುತ್ತೆ ಆಹಾರವನ್ನು ಹಾಕೋದ್ರಿಂದ ಅವರ ಚಟುವಟಿಕೆ ಜಾಸ್ತಿ ಇರೋದ್ರಿಂದ ರಾತ್ರಿ ವೇಳೆ ತಿನ್ಬಿಟ್ಟು ಸತ್ತವರು. ಅಂದ್ರೆ ಹಗಲೊತ್ತಿನಲ್ಲಿ ಮಣ್ಣಲ್ಲಿ ಇರ್ತವೆ ಮಣ್ಣಲ್ಲಿ ಅಥವಾ ಒಣಗಿದ ಎಲೆಯ ಸೆಳೆಯಲ್ಲಿ ಸೇರ್ಕೊಂಡಿರ್ತವೆ. ಇನ್ನು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದ್ರೆ ಬೇವಿನ ಕಷಾಯವನ್ನು 5% ಸಿಂಪಡಣೆ ಮಾಡಬಹುದು. ಕ್ವಿನಾಲ್ ಪಾಸ್ ಕೀಟನಾಶಕವನ್ನು 2 ಮಿಲಿಯನ್ 1 ಲೀಟರ್ ನೀರಿಗೆ ಅಥವಾ ಎಂಡೋಸಲ್ಫಾನ್ ಕೀಟನಾಶಕವನ್ನು 2 ಮಿಲಿ 1 ಲೀಟರ್ಗೆ ಬೆರೆಸಿಬಿಟ್ಟು ಸಿಂಪಡಣೆ ಮಾಡಿ ನಿಯಂತ್ರಣ ಮಾಡಬಹುದು. ಇದಲ್ಲದೆ ಈ ಬೇರೆ ಕೀಟಗಳು ಏನಾದರೂ ಬರ್ತವೆ? ಕಪ್ಪು ತಲೆ ಕಂಬಳಿ ಹುಳು ಅಂತ ಕರಿತೀವಿ. ಅದನ್ನ ವೈಜ್ಞಾನಿಕವಾಗಿ ಡಯಾಕ್ರೇಸಿಯ ಒಬ್ಲಿಕ್ ಅಂತ ಕರೀತಾರೆ. ಇದು ಅಲಸಂದಿ ಹೆಸರು ಬೆಳೆಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಮರಿ ಹುಳುಗಳು ಅಗಲವಾದ ಎಲೆಗಳ ಕೆಳಭಾಗದಲ್ಲಿ ಒಟ್ಟಾಗಿದ್ದು ಹಸಿರನ್ನ ಕೆರೆದು ತಿಂದು ಹಾಳು ಮಾಡ್ತವೆ. ಬಲಿತ ಹುಳುಗಳು ಬೆಳಗಿನ ಮತ್ತು ಸಂಜೆ ವೇಳೆ ಎಲೆಯನ್ನು ಕೆಡದು ತಿಂದು ಹಾಳು ಮಾಡ್ತವೆ. ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಎಂಡೋಸಲ್ಫಾನ್ 2 ಮಿಲಿಯನ್ 1 ಲೀಟರ್ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ನಿಯಂತ್ರಣ ಮಾಡಬಹುದು. ಎಂಡೋಸಲ್ಫಾನ್ ಕೀಟನಾಶಕವನ್ನು ಬಳಸಿಕೊಂಡು ನಾವು ನಿಯಂತ್ರಣ ಮಾಡಬಹುದು. ಇನ್ನ ಹೂವನ್ನ ಹಾನಿ ಮಾಡುವಂತ ಕೀಟಗಳು ಈ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಕಂಡುಬರ್ತವೆ. ಹೌದು, ಅದರಲ್ಲಿ ಪ್ರಮುಖವಾದ ಬ್ಲಿಸ್ಟರ್ ದುಂಬಿ ಅಂತ ಕರೀತೀವಿ. ಇದನ್ನು ವೈಜ್ಞಾನಿಕ ಜೊನಬ್ರಿತ್ ಪುಸ್ಚುಲೇಟಾ ಅಂತ ಕರೀತಾರೆ. ಇದು ಹೂವು ಆಗಿರುವಾಗ ಹೂವಿನ ತಿಂದುಬಿಟ್ಟು ನಾಶ ಮಾಡುತ್ತದೆ. ಅಂದ್ರೆ ನೋಡೋದಕ್ಕೆ ಒಂದ್ ರೀತಿ ಕಪ್ಪು ಕೀಟ ಮೇಲ್ಗಡೆ ಕೆಂಪು ಪಟ್ಟಿಗಳಿರ್ತವೆ. ಸೊ ಇದನ್ನ ನಾವು ಕೈಯಿಂದಲೂ ಆರಿಸಿ ನಾಶ ಪಡಿಸಬಹುದು, ಅಥವಾ ಹುಳುಗಳನ್ನ ಕೈಯಿಂದ ಹಾಸಿಬಿಟ್ಟು ಸೀಮೆ ಎಣ್ಣೆ ಮಿಶ್ರಿತ ನೀರಿನಲ್ಲಿ ಹಾಕಿಬಿಟ್ಟು ನಾಶಪಡಿಸಬಹುದು. ಯಾಕೆಂದ್ರೆ ಇದುವರೆಗೆ ದ್ವಿದಳ ಧಾನ್ಯಗಳಲ್ಲಿ ಕೀಟ ನಿವಾರಣೆ ಕುರಿತು ಡಾಕ್ಟರ್ ಓಂಕಾರಪ್ಪ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿ ರಂಗ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇನ್ನೀಗ ಪ್ರಕಟಣೆಗಳು. ಇದು ಸಮಯ, ಇದು ಬೆಳಗು, ಇದು ಭಾವ. ಎಷ್ಟು ವಯಸ್ಸು ನಿನಗೆ?